ಅದಕ್ಕೆ ಆ ನಿಟ್ಟಿನಲ್ಲಿ ಹಾರ್ವೆಸ್ಟಿಂಗ್ ಟೈಮ್ದಾಗ ಆಯ್ತು. ಆಮೇಲೆ ರೀಪ್ಲಾಂಟೇಷನ್ ಬಂದಾಗ, ಈಗ ಒಂದು ಜಾಗದಲ್ಲಿ ನಾವು ಪ್ಲಾಂಟ್ ಹಾಕಿದಿರ್ತೈತಿ, ಅದನ್ನ ನಾವು ಕಿತ್ತಿ ಬೇರೆ ಜಾಗದಲ್ಲಿ ಹಾಕಬೇಕಾಗ್ತದೆ. ಅವಾಗ ಆ ಜಾಗದಲ್ಲಿ ಹಾಕಬೇಕಾದ್ರೆ ನಾವು ಇಮಿಡಿಯೇಟ್ಲಿ ಕಿತ್ತಿ ಅದನ್ನ ಹಾಕೋದ್ರಿಂದ ಲಾಂಗ್ ಟೈಮ್ ತೋತೈತಿ ಅದು ಕ್ಲೈಮೆಟಿಗೆ ಸೆಟ್ ಆಗಬೇಕಾದ್ರೆ. ಸ್ವಲ್ಪ ಅದಕ್ಕೆ ಆ ಕಿತ್ತುಕಿನ ಮುಂಚೆ ಅದು ಕಿತ್ತಬೇಕಾದ್ರೆ ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ, ಒಂದ್ ದಿವಸ ಬಿಡ್ತೀವಿ, ಅದನ್ನ ಬಿಟ್ಟು ಆಮೇಲೆ ಅದನ್ನ ಕಿತ್ತಿ ಬೇರೆ ಕಡೆ ಹಚ್ಬೇಕಾದ್ರೆ ಅಲ್ಲಿ ಮೆಡಿಸಿನ್ ಹಾಕಿ ಹಚ್ಚಿದಾಗ ಅದಕ್ಕೆ ಒಂಥರ ಫೀಲ್ ಆಗಲ್ಲ, ನೋವು ಕಡಿಮೆ ಆಗ್ತದೆ. ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಅದರದ ಒಂದು ವಾತಾವರಣ ಅದು ಹೊಂದಾಣಿಕೆ ಆಗಬೇಕಾಯ್ತಪ್ಪ ಅಂದ್ರೆ ಒಂದು ಔಷಧ ತಾವು ಕೊಡ್ತಾರೆ ಜಲ್ದಿ ಹೊಂದಾಣಿಕೆ. ಅದು ಯಾವ್ದು ಔಷಧ ಅಂತೀರಿ? ಅದು ನರ್ಸರಿಯಲ್ಲಿ ನಾವು ಕೊಡ್ತಿರ್ತೀವಿ. ನರ್ಸರಿಯಲ್ಲಿ ಅದರಲ್ಲಿ ಸಾಕಷ್ಟು ಬರ್ತಾವ, ಕ್ಯಾಲ್ಕುಲೇರಿಯಾ ಅವು ಕೆಲವೊಂದು ಮೆಡಿಸಿನ್ಸ್ ಬರ್ತಾವ. ಅದನ್ನ ನಾವೇನು ನರ್ಸರಿಯಿಂದ ಒಯ್ಯಬೇಕಾದ್ರ ಅದನ್ನ ಅಲ್ಲಿ ಸ್ಪ್ರೇ ಮಾಡ್ಕೊಂಡೆ ಒಯ್ಯೋದು. ಅಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸಾಯಿಲ್ ಅಲ್ಲಿ ನಾವು ಸಾಯಿಲ್ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ, ಅದಕ್ಕೆ ಸೂಟ್ ಆಗಂಗ, ರೂಟ್ ಜೋನ್ ಜಲ್ದಿ ಸೆಟ್ ಆಗಂಗ. ಅಲ್ಲಿನೂ ಕೂಡ ಆತರ ಮಾಡಿದಾಗ ಕೆಲವೊಂದು ಪ್ಲಾಂಟ್ಸ್ ಏನಾಗ್ತಾವು, ಪೂರ್ತಿ ಎಲಿ ಒಣಗಿ ಇದು ಆಗಿ ಆಮೇಲೆ ಮತ್ತೆ ಚೇತರಿಸ್ಕೋತಾವ. ಇದು ಆ ಟೈಮ್ ಗ್ಯಾಪ್ ಅನ್ನ ಲೆಸ್ ಮಾಡ್ತೈತಿ, ಸ್ವಲ್ಪ ಜಲ್ದಿನೇ ಚೇತರಿಸಿಕೊಳ್ಳುವಂಥದ್ದು, ಜಲ್ದಿ ಹೊಂದಾಣಿಕೆ ಆಗುವಂತ ಹೊಸ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗ್ಬೇಕು. ಹೊಂದಾಣಿಕೆ ಮಣ್ಣಿನ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗ್ಬೇಕು. ಹೊಂದಾಣಿಕೆ ಆಗ್ಬೇಕು ಅಂದ್ರೆ ಅದು ಅಂತ ಒಂದು ಔಷಧ ಬಳಸೋದ್ರಿಂದ ಏನಾಗ್ತದೆ ನಮಗೆ ಒಂದು ಟೈಮ್ ಗ್ಯಾಪ್, ಆಮೇಲೆ ವಾತಾವರಣಕ್ಕೆ ಜಲ್ದಿ ಸೆಟ್ ಆಗ್ತದೆ. ಆಮೇಲೆ ಅದಕ್ಕೆ ಪೂರ್ವಕವಾದ ನಾವು ಪ್ರಿಪರೇಷನ್ ಮಾಡ್ಕೊಂಡ್ರಿಂದ ಮಣ್ಣಲ್ಲಿನೂ ಕೂಡ ವಾತಾವರಣ ಸೃಷ್ಟಿ ಆಗಿಬಿಡ್ತೈತಿ. ಈಗ ನಮ್ಗೆ ಎರಡು ಕಡೆ ಸೆಟ್ ಆಗಬೇಕು, ಮಣ್ಣಿನ ಆರೋಗ್ಯ ಸೆಟ್ ಆಗಬೇಕು, ಕ್ಲೈಮೇಟ್ ಕಂಡೀಷನ್ಗೂ ಅದು ಸೂಟ್ ಆಗಬೇಕು. ಅದು ಎರಡು ಪೂರ್ವಕವಾಗಿತ್ತಂದಾಗ ಅದು ಫಾಸ್ಟ್ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತೈತಿ. ಅದ್ರ ಜೊತೆಗೆ ನಾವು ಅದಕ್ಕೆ ಕೊಡ್ತಕ್ಕಂತ ನೀರಿನ ಪ್ರಮಾಣ ನಾವು ರೈತರಿಗೆ ಮೇನ್ ಹೇಳ್ತೀವಿ, ಯಾವಾಗ್ಲೂ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ವಾಟರಿಂಗ್ ಮಾಡೋದ್ರಿಂದ ಪ್ಲಾಂಟ್ ಅಬ್ಸರ್ವೇಷನ್ ಜಾಸ್ತಿ ಆಗ್ತೈತಿ, ಆಮೇಲೆ ಅದ್ರದ್ದು ಗ್ರೋತ್ ಚೆನ್ನಾಗಿ ಬರ್ತೈತಿ. ಈಗ ರೈತರಲ್ಲಿ ಯಾವ ತರ ಮೆಂಟಾಲಿಟಿ ಅದತ್ತಂದ್ರಿ, ಸಿಕ್ಕಾಪಟ್ಟಿ ನಾವು ನೀರ್ ಹಾಯಿಸಿ ಬಹಳ ಹಸಿ ಮಾಡಿಬಿಟ್ಟೆವು ಅಂದ್ರೆ ಬೆಳೆ ಚೆನ್ನಾಗಿ ಬರ್ತಾವ. ಆಕ್ಚುಲಿ ನೀರ್ ಜಾಸ್ತಿ ಬಿಡೋದ್ರಿಂದ ಡಿಸೀಸೆ ಜಾಸ್ತಿ ಆಗ್ತದೆ. ನಾವು ಎಷ್ಟು ನೀರ್ ಕಡಿಮೆ ಅಂದ್ರೆ ಅದಕ್ಕೆ ನೀಡ್ ಸಾಧ್ಯ ಆದಷ್ಟು ನಾವು, ಯಾಕಂದ್ರೆ ಬಾಯಾರಿಕೆ ಆದ ನೀರ್ ಕುಡಿತೀವಿ ಹೆಂಗ ಟೇಸ್ಟ್ ಇರ್ತೈತಿ, ಅದೇ ಬಾಯಾರಿಕೆ ಆಲಾರ್ದಾಗ ನಾವು ಸುಮ್ನೆ ನೀರ್ ಕುಡಿದ್ರೆ ಅದ ಟೇಸ್ಟ್. ಬೆಳೆಗಳಿಗೆ ನಾವು ಕೊಡ್ತಕ್ಕಂತ ಆಹಾರ ಟೇಸ್ಟ್ ಬರಬೇಕಾದ್ರೆ ಕಾಯಿಸಿಕೊಡ್ಬೇಕು. ಈಗ ಅಡಿಗೆ ಮಾಡಿರ್ತೀವಿ, ಟೇಸ್ಟ್ ಇರಲಿಲ್ಲ ಅಂದ್ರೆ ಹೊಸದಾಗ ಅಡಿಗೆ ಟೇಸ್ಟ್ ಆಗಿರ್ತದೆ, ನೀವ್ ಏನ್ ಕೊಟ್ರು ಟೇಸ್ಟ್ ಆಗಿರ್ತದೆ. ಹೌದೌದು, ಹಸಿವಾದಾಗ ಎಲ್ಲಾ ರುಚಿನ ಹತ್ತದ, ಎಲ್ಲಾ ರುಚಿನ ಹತ್ತದ. ಅದಕ್ಕೆ ಆ ತರ ನಾವು ಪ್ಲಾಂಟ್ಸ್ ಕೂಡ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಅಲ್ಲಿ ವಾಟರಿಂಗ್ ಮಾಡ್ಬೇಕಾದ್ರೆ ಅದ್ರೂ ಗೈಡೆನ್ಸ್ ಕೊಡ್ತೀವಿ ರೈತರಿಗೆ, ವಾಟರಿಂಗ್ ಹ್ಯಾಂಗ್ ಮಾಡಬೇಕು. ಆಮೇಲೆ ಇದು ಹಾರ್ವೆಸ್ಟಿಂಗ್ ಆದ ತಕ್ಷಣ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಹೋಗ್ತಿರ್ತಾರ, ಅಂತ ಸಂದರ್ಭದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಅವ ಸರ್. ಇವತ್ತು ಸಾಮಾನ್ಯವಾಗಿ ಈಗ ಕಬ್ಬು ಕಟಾವ್ ಮಾಡ್ತಾರ, ಕಟಾವ್ ಮಾಡ್ಕೊಂಡು ಕಬ್ಬು ಹೋಯ್ತಾರ ಫ್ಯಾಕ್ಟ್ರಿಗೆ, ಹೋಯ್ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂ ಇರ್ತದ ಪಾಳೆ. ಆ ಕ್ಯೂ ಇದ್ದಾಗ ಅದ್ರಾಗ ಜ್ಯೂಸ್ ಕಂಟೆಂಟ್ ಏನಿರ್ತದಲ್ಲ, ಓಎಪ್ರೆಷನ್ ಆಗಿ ಡ್ರೈ ಆಗೋದಿರ್ತೈತಿ, ವೇಟ್ ಲಾಸ್ ಆಗೋದಿರ್ತೈತಿ, ಈ ತರದ್ದೆಲ್ಲ ಆಗಬಾರ್ದಂದ್ರೆ ಅದಕ್ಕೂ ಕೂಡ ನಾವು ಮೆಡಿಸಿನ್ ಸ್ಪ್ರೇ ಮಾಡಿಕೊಟ್ಟೆವತ್ತಂದ್ರೆ ಓಎಪ್ರೆಷನ್ ಲಾಸ್ ಕಂಟ್ರೋಲ್ ಆಗ್ತೈತಿ. ಇದರಲ್ಲಿ ತುಂಬಾ ಮೆಡಿಸಿನ್ಸ್ ಅವ ಸರ್, ಇದರಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಅವ. ನಾವು ಪ್ರತಿಯೊಂದು ವಿಷಯದಲ್ಲಿ ಹೊಸ ಹೊಸದ್ ಕಲಿತಾ ಇರ್ತೀವಿ ನಾವು. ಯಾಕಂದ್ರೆ ಒಂಥರ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು, ಬರೀ ನಾವು ಬೆಳೆಗಷ್ಟೇ ತತ್ತಲ್ಲ, ಇವತ್ತು ನಮ್ಮ ಹೆಲ್ತ್ ಅಲ್ಲಿನೂ ಕೂಡ ಸಾಕಷ್ಟು ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ನೋಡಿದ್ದೀವಿ. ಮತ್ತೆ ಇದನ್ನ ಇಂತಹ ಔಷಧಗಳನ್ನು ಜಾನುವಾರು ಆರೋಗ್ಯದ ಸಲುವಾಗಿ ಸಹಿತ ಉಪಯೋಗ ಮಾಡ್ತಾ ಇದ್ದಾರೆ? ಖಂಡಿತ ಸರ್, ತುಂಬಾ ಉಪಯೋಗ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಹಸುಗಳಿಗೆ ಕೆಚ್ಚಲು ಬಾವು ರೋಗ ಬರ್ತಿತ್ತಲ್ಲ, ಅದಕ್ಕೆ ಆಮೇಲೆ ಹಾಲು ಚೆನ್ನಾಗಿ ಹಿಂಡ್ಲಿಕ್ಕೆ, ಆಮೇಲೆ ಅದು ಹಸು ತಿನ್ನಂತ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾದಂತ ಪೂರಕವಾದಂತ ಹೋಮಿಯೋಪತಿಯಲ್ಲಿ ಅದನ್ನು ಕೂಡ ಮೆಡಿಸಿನ್ಸ್ ಇದೆ ಸರ್. ಆಮೇಲೆ ಈ ಸೈಲೇಜ್ ಏನ್ ಮಾಡ್ತಾರಲ್ಲ, ಪ್ರತಿಯೊಂದು ಹಂತದಲ್ಲಿನು ಅದಕ್ಕೆ ನಾವೇನು ಮೇವ್ ಹಾಕಿ ಗುಣಮಟ್ಟ ಸುಧಾರಣೆ ಆಗ್ಲಿಕ್ಕೆ ಅದಕ್ಕೆ ಸ್ಪ್ರೇ ಮಾಡಿ, ಒಂದು ನಾವು ಲ್ಯಾಂಡ್ ಅಲ್ಲಿನು ಹಸುವಿನಗೋಸ್ಕರ ನಾವೇನ್ ಮೇವ್ ಬೆಳಿತೀವಲ್ಲ ಅದರಲ್ಲಿನೂ ನಾವು ಮೆಡಿಸಿನ್ ಹಾಕಿ ಬೆಳೆದಿರ್ತೀವಿ. ಇನ್ನ ಇದರ ಆರೋಗ್ಯ ಸುಧಾರಣೆ ಡೈಜೆಷನ್ ಕರೆಕ್ಟ್ ಆಗ್ಲಿಕ್ಕೆ ಅದಕ್ಕೂ ಸ್ಪ್ರೇ ಮಾಡಿನು ಕೊಡಬಹುದು. ಇದರಿಂದ ಅವಕ್ಕೇನಾಗ್ಬಿಡ್ತೈತಿ, ಡೈಜೆಷನ್ ಕ್ಲಿಯರ್ ಇತ್ತು ಅಂತಂದ್ರೆ ಅದರ ಆರೋಗ್ಯನೇ ಚಲೋ ಇರ್ತೈತಿ, ಹಾಲು ಚೆನ್ನಾಗಿ ಕೊಡ್ತೈತಿ. ಅದ್ರಾಗ ಇದಕ್ಕೆ ಬರೀ ನಾವು ಅನಿಮಲ್ ಹಸ್ಬೆಂಡ್ ಅಷ್ಟೇ ತತ್ತಲ್ಲ, ಇದರಲ್ಲಿ ನಾವು ಕೋಳಿ ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಪ್ರತಿಯೊಂದರಲ್ಲಿನೂ ಇದು ಹೋಮಿಯೋ ಮೆಡಿಸಿನ್ ಕೆಲಸ ಮಾಡ್ತಾರೆ. ಅಡ್ಡಿ ಇಲ್ಲ ಗಿರೀಶ್ ಅವರು, ಈಗ ಔಷಧಗಳು ಅದಾವ, ತಾವು ತಿಳುವಳಿಕೆ ನೀಡ್ತಾ ಇದ್ದೀರಿ ರೈತರಿಗೆ ಯಾವ ರೀತಿ ಬಳಸಬೇಕು ಅಂತ ಹೇಳಿ. ಈಗ ಔಷಧಗಳನ್ನ ತರುವುದು, ಅವುಗಳನ್ನ ಹಿಂಗ ಬೇರೆ ಬೇರೆ ಕಾಂಬಿನೇಷನ್ ದೊಳಗ ಮಿಕ್ಸ್ ಮಾಡೋದಾಗ್ಲಿ, ತಯಾರು ಮಾಡೋದಾಗ್ಲಿ, ಆಮೇಲೆ ರೈತರಿಗೆ ಕೊಡೋದಾಗ್ಲಿ,

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30 ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುವರಿ. ಮೊದಲಿಗೆ ಒಂದು ಪ್ರಕಟಣೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ